ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಗೊಂದಲಿಗರ ಕಥೆಯಲ್ಲಿ ದಾಮಾಜಿ ಪಂತ್ ಕಥೆ ನಡೆಸಿಕೊಡ್ತಾರೆ ಸಿದ್ದರಾಮ್ ವಾಗ್ಮೋರೆ ಹಾಗೂ ಸಂಗಡಿಗರು. ಬೋಲ್ ಭವಾನಿ ಮಾತಾ ಕೀ ಜಯ, ಸದಾನಂದಿ ಚಾವು ನಗರ ಕೋಟ್ ರಾಣಿ ಕೀ ಜಯ. ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ನಿತ್ಯ ನಾಮ ಸ್ಮರಣೆಯಲ್ಲಿಂದ ನಿತ್ಯ ದಿವಸ ನಿತ್ಯ ನಂದ, ನಿತ್ಯ ನಾಮ ಸ್ಮರಣೆಯಲ್ಲಿಂದ ನಿತ್ಯ ದಿವಸ ನಿತ್ಯ ನಂದ, ಭೂತನಾಗಿ ಹೋದಲಿಂದ ಭೂತನಾಗಿ ಹೋದಲಿಂದ ಬೇತೆ ನಿಲದಾಗಿ ಬಂದ ಶರಣು ಬಂದಮ್ಮ ಜನನಿ ಶ್ರೀವಾನಿ, ಶರಣು ಬಂದಮ್ಮ ಜನನಿ. ಸವಸಾರ ಸಾಯಸಲಿಂದ ಸರ್ವಜನ ಕೇರಿತದುಂದ, ಸವಸಾರ ಸಾವಸರಿಂದ ಸರ್ವಜನ ಕೇರಿತದುಂದ, ಸವಸಾರ ಸಾಯಸಲಿಂದ ಸರ್ವಜನ ಕೇರಿತದುಂದ, ಸವಸಾರ ಸಾವಸರಿಂದ ಸರ್ವಜನ ಕೇರಿತದುಂದ. ಕತ್ತಲ ಕಾಳಗವಿದ ಕತ್ತಲ ಕಾಳಗವಿದ ಹತ್ತಿದಂಗೆ ನಿದ್ರಿಯ ತುಂದ ಶರಣು ಬಂದಮ್ಮ ಜನನಿ ಭವಾನಿ. ವಿ ಜನ್ಮ ಪಂಚಲಿಂದ ವಿ ಜನ್ಮ ಪಂಚಲಿ ಉಳಿದ, ವಿ ಜನ್ಮ ಪಂಚಲಿಂದ ವಿ ಜನ್ಮ ಉಳಿತಲಿ ಬಂದ, ವಿ ಜನ್ಮ ಹೋಗದ ಮುಂದ ವಿ ಜನ್ಮ ಹೋಗದ ಮುಂದ ದಾರೆ ದಾವದ ನಂದ ಶರಣು ಬಂದಮ್ಮ ಜನನಿ ಭವಾನಿ. ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಮಣಿಪ್ರಬೋದಯಾಲಿಂದ ಮಣಿಪ್ರಬೋದಯಾಲಿಂದ ವೀರಭದ್ರ ಪಾದಕ ಬಂದ ಶರಣು ಬಂದಮ್ಮ ಜನನಿ ಭವಾನಿ, ಶರಣು ಬಂದಮ್ಮ ಜನನಿ. ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಕುಡಿಯದ ಬಂದ, ರಾಜನೆ ಕಂಡು ಬಂದ ತಾಯಿ ಮೋಕ ಚಂದ ಶರಣು ಶ್ರೀಭಾವಾನಿ, ಶರಣು ಬಂದಮ್ಮ ಜನನಿ ಶ್ರೀಭಾವಾನಿ, ಶರಣು ಬಂದಮ್ಮ ಜನನಿ. ಗಡಿ ಗಡಿ ನವ ತುದ ಹರಿ, ಸಂತ ದಾಮಾಜಿ ಪಂತರು. ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತಹ ಘಟನಾ ನಾವು ಹೇಳ್ತಾ ಇದ್ದೇವೆ. ಮಹಾಪುರುಷರು ಸಂತ ದಾಮಾಜಿ ಪಂತರು, ಪಂಡರಿನಾಥಂದ ಭಕ್ತ ಬಿದ್ದರು. ಅವರ ಚರಿತ್ರೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸಂತ ಸಭಾ ನೀವ ಕುಂತ ಕೇಳರಿ ನಿಟುವೆ ಕಚಿತ್ತ ತಲವಿಕೆದೊಳಗ ಆಗಿದ ಮಾತ ಮಂಗಳವಾಡಿನ ಪಟ್ಟಣದಲ್ಲಿ ಬಿಸಾದ ಮಜಿ ಪಂತ ಬೇಗು ಬೆಳಗ ಅವ ಭಜನೆ ಮಾಡುತ್ತಿದ್ದ ಬಿಠಲ ಬಿಠಲಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಕಿಲಗೆಣಿಸುವಂತ ಕಿಣಸಿ ನೋಡಲ ತೇಜ ಮರ್ತ್ಯದಲ್ಲಿ ಮಳೆಯ ಬೀಳಲಿಲ್ಲ ಭೂಮಿಯಲ್ಲಿ ಕೆಟ್ಟ ಬರ ಬಂದು ಕಷ್ಟ ಬದುಕಿತು ಬಡವ ಮಂದಿಗೆ ಸೋಲಿ ಕೆಟ್ಟ ಬರ ಬಂದು ಕಷ್ಟ ಬದುಕಿತು ಬಡವ ಮಂದಿಗೆ ಸೋಲಿ ಕೆಂಡರ ಮಕ್ಕಳು ಭಿಕ್ಷ ಬೀಳುತ್ತಾರ ಹಾಕುವಾರು ಎಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿಯಲ್ಲಿ ಸುತ್ತಿನ ಜನ ಬಂದು ಮೂರ್ತಕ್ಕೆ ಹಾಕ್ಯರ ದಾಮಾಜಿ ಬದಲಿ ನಿಮಗ ಬಿಟ್ಟು ಹೋಗುವುದು ನಾವು ಎಲ್ಲಿ ಹೋಗುವುದು ನಾವು ಎಲ್ಲಿ ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಭಿಕ್ಷ ಬೀಳತೆವ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಯಾರಪ್ಪ ಮಂಗಳವೇಳ ಪಟ್ಟಣದಲ್ಲಿ ಸಂತ ದಾಮಾಜಿ ಪಂತರು ಇದ್ರು ಸಂತ ದಾಮಾಜಿ ಪಂತರು ಸರ್ಕಾರಿ ಕೂಟದ ಕಾಲಿನ ಮೇಲೆ ವಾಚ್ಮೆನ್ ನೌಕರಿ ಮಾಡ್ತಿದ್ರು ಆ ಕಾಲಕ್ಕೇನಂದ್ರೆ ಹಸಿ ಬರಗಾಲ ಬಂತು ಮೂರು ಅದ್ದಲದ ಮಾರಾಟ ಇದ್ರೆ ರೂಪಾಯಿದಾಗ ಬಾರನೇ ಮಂದಿ ಸತ್ ಹೋದ್ರು ಚಾರನೇ ಮಂದಿ ಉಳಿದ್ರು ಏನು ಏನಂತಾರ ಚಾರನೇ ಮಂದಿ ಉಳಿದಿಂದ ಬಂದು ಆ ದಾಮಾಜಿ ಪಂತನ ಬಲ್ಲಿ ದಾಮಾಜಿ ಪಂತರಿ ನೀವು ಸತ್ಯ ಶರಣರು ಮಹಾನುಭಾವರು ನಾವು ಅನ್ನ ಅನ್ನ ನೀರಿಲ್ದೆ ಸಾಯಿಲ ಹತ್ತಿದೇವ ಮಹಾರಾಜರಿ ನಮಗ ಒಂದ ಟೇಮದು ಅನ್ನ ಉಣಸಬೇಕ ದೇವಾ ಅವಾಗ ದಾಮಾಜಿ ಪಂತರು ಏನಂತಾರ ಸರ್ಕಾರ ಕೊಟ್ಟಿ ಖಾನಿ ಅದ ಸರ್ಕಾರ ತೆಲಿ ಹಾರಿಸ್ದಾರ ನಂದು ಒಬ್ಬ ಒಂದೇ ಹಾರಿಸತ್ತು ಖರೆ ಈಸ್ ಮಂದಿರ ಬದುಕ್ತಾವಲ್ಲ ಜಗದಾಗ ಅಂತೇಳಿ ಕೋಟಿ ಖಾನ ಲೂಟ್ ಅಂದ್ರು ಲೂಟ್ ಅಲ್ಲಾಕೆ ತಡಾದ ಯಾವ ಸೇರ್ ಒಯ್ದ ಯಾವ ಎರಡ್ ಸೇರ್ ಒಯ್ದ ಯಾವ ನಾಲ್ಕ ಸೇರ್ ಒಯ್ದ ಯಾವ ಚೀಲದ ಗಣತಿ ತುಂಬಿಕೊಂಡು ಹೋದ ಕೋಟಿ ಖಾನ ಖಾಲಿ ಆಯ್ತ್ರಿ ಪುಕ್ಸಟ್ಟೆ ಪುರಾಣ ಉಂಡು ಹೋ ಉರಣ್ಣ ತಕೊಂಡು ಹೋದ್ರು ಬಲ್ಲಿ ಥೋಡೆ ಮಂದಿ ಇದ್ರು ನಮ್ಮಂತವ್ರು ನಿಮ್ಮಂತವ್ರು ಯಾಕೋ ಅಣ್ಣ ನಾವ್ ದಾಮಾಜಿ ಪಂತನ ಬಲ್ಲಿ ಕೂಡ್ತೇವ್ ಖರೆ ನಮ್ ಸೇರ್ ಯಾರ್ ಸೇರ್ ಜ್ವಾಳ ಒಯ್ಯಿಂದ ಪೈವಾ ಒಯ್ಯಂದಿಲ್ಲ ಮತ್ ನಡ್ರಿ ಅಂದ ಭಾಷಾ ಹೋಗಿ ಬೀದರ್ ಕೋಟಿಗೆ ಅವನು ಶಿಕಾಯತ್ ಮಾಡಿ ಅಂದ ನಡ್ರಿ ಪಂತನ ಬಲ್ಲಿ ಜಾಗ ಬಿಟ್ಕೊಟ್ಟು ಆ ಜಾಗದಾಗ ಹೋಗ್ಬೇಕಂತ ಇಬ್ಬರ ಅಣ್ಣಂಬರು ಕಲ್ತ್ಬೋದು ಯಾವ ಪ್ರಕಾರ ಜನ ಮಂದಿ ಹೊಂಟಾರ ಬೀದರ್ ಕೋಟಿಗೆ ಅಂತ ಆ ಜಾಗದಾಗ ಒಂಡಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ ಒಂಡಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ ಸಿಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಗರವಾಸಿ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಗರವಾಸಿ ಹಾಗಾದರ್ ಮೈಮ ಹಿಂಗಾದರಿರವದು ಹೇಳಿರಪ್ಪ ಮನಸ್ಸಿಗೆ ಗುರು ಬರತಾನೆ ಮನೆಗೆ ಒಳ್ಳಣ್ಣ ಮಿಂಚಣ್ಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕನಾಗಮ್ಮನ ಕರೆಸಿ ಅವಾಗ ರಾಜಾಗ ಬಂದು ನಮಸ್ಕಾರ ಮಾಡ್ಯಾರ ಮಹಾರಾಜರೆ ನಾವು ಮಂಗಳವೇಳ ಮಂಗಳವೇಳ ಪಟ್ಟಣದವರು ನೀವು ದಾಮಾಜಿ ಪಂತಕ್ಕೆ ಸರ್ಕಾರಿ ಕೋಟಿ ಖಾನ ಲೂಟ್ ಮಾಡ್ಲಾಕಿಕ್ಕಿರಿ ಏನ್ ಕೈಲಾಕಿಟ್ರಿ ಸರ್ಕಾರ ಅಂದ ಸರ್ಕಾರ ನೋಡ್ಬೇಕಂದ್ರ ಖಾನ ನೋಡ್ಬೇಕಂದ್ರ ಅವ್ರಿಗೆ ಲೂಟಿ ಮಾಡ್ಲಾಕಿಕ್ಕಿಲ್ಲ ಅವ್ರಿಗೆ ನೋಡ್ಬೇಕಂದ್ರ ಕೈಲಾಕಿಕ್ಕಿದ್ದೆವು ಕೈಲಾಕಿಟ್ಟಿದ್ ಖರೆ ಮಹಾರಾಜ್ ನಿಮ್ಮ ಕೋಟಿ ಖಾನ ಲೂಟ್ ಮಾಡ್ಯಾಕ ನೀವ ಸರ್ಕಾರ ನಾವು ಯಾಕಂದ್ರ ನಾಳೆ ಊರಾಗ ಬಂದು ಕೇಳಿರ್ಗಿನ ಯಾಕ್ರೋ ತಮ್ಮ ನೀವ್ ಯಾರ್ಬಿ ಬಂದ್ ನಮ್ಗೆ ಹೇಳಿಲ್ಲ ಅಂತ ಹೇಳಿ ಅದಸಲಾಗಿ ನಿಮ್ಗೆ ಸುದ್ದಿ ಮುಟ್ಟಿಸಲಾಗ ಬಂದಿದ್ದೇವೆ ಸರ್ಕಾರ. ಯಾಕಂದ್ರ ಸುದ್ದಿ ಮುಟ್ಟಿಸ್ರಿ, ಆ ಜಾಗದಾಗ ದಾಮಾಜಿ ಪಂತ ಜನ ಕೋಟಿ ಖಾನಿ ಲೂಟ್ ಮಾಡ್ಯಾರ ಅಂದ್ರ ಆಶ ಕೇಳಿ ಬಾಳ ರೋಷ ತಾಳಿದ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ಸಿಟ್ಟಿಗೆ ಹೇರಿ ಬಾವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಕೊಟ್ಟನ ಬಂದನ ಕೊತ್ವಾಲ ಸಿಟ್ಟಿಗೆ ಹೇರಿ ಬಾವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಹುಕುಮ ಕೊಟ್ಟನ ಬಂದಾನ ಕೊತ್ವಾಲ ಆ ದಿವಸ ಬಿತ್ತ ಸ್ವಾಮಾರ ಆ ದಿವಸ ಬಿತ್ತು ಸ್ವಾಮಾರ ಭಜನೆ ತಯ್ಯಾರ ನೂರಾರ ಮಂದಿ ಸಾಧೂರ ನೂರಾರ ಮಂದಿ ಸಾಧೂರ ನೂರಾರ ಮಂದಿ ಸಾಧೂರ ಸರ್ಕಾರಿ ಮಂದಿ ನೋಡ್ಯಾರ ಸರ್ಕಾರಿ ಮಂದಿ ನೋಡ್ಯಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ಇದ್ದ ಪರಿಜನೆ ಕದ್ದು ಓಡುತ್ತಾರ ಸಿಗಬರದೆ ಅಂತ ಊರಿಗೆ ಕಾಳ ಏನು ಬಂತ ಕಾಳ ಏನು ಬಂತ ಊರಿಗೆ ಕಾಳ ಏನು ಬಂತ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಬಿದ್ದಾದ ಮದಿ ಬಂತ ಮಂಗಳವಾಡಿ ಎಂಬ ಪಟ್ಟಣದಲ್ಲಿ ಬಿದ್ದಾದ ಮದಿ ಬಂತ ಗೌರತಮಾನ ಹುಕುಂಕೆ ತಾವೇದಾರ್ ರಾಜಾ ಬೋಲೆ ದಲ್ ಹಲೆ ಗರಿ ಬೋಲೆ ದಾಡಿ ಮಿಸಿನ ಅಲೆ ಹೋಗಂದ ಮಂಗಳ ಬೇಡಕ್ ಹೋಗಿ ಆ ರಾಮಾಜಿ ಪಂತ ಕೈಯಾಗ ಕೋಡ ಕಾಲಾಗ ಬೇಡಿ ಹಾಕಿ ತಗೊಳ್ ಬರಿ ತಮ್ಮ ಅಂದ ರಾಜಾ ಕುಮ್ಕುಳ್ಳಕ್ಕೆ ರಾಜನ ಮಾತು ಕೇಳ್ಕೊಂಡು ರಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ ಖಾನಿ ತರ್ಬೇಕಂದ ಹುಕುಮ್ಕೆ ತಾವೇದಾರ್ ಹೋದ್ರು ರಾಮಾಜಿ ಪಂತಗ ಏನಪ್ಪ ಕೈಯಾಗ ಬೇಡಿ ಕಾಲಾಗ ಕೋಡ ಹಾಕಿದ್ರು ನಡಿ ಜಲ್ಮ ಅಂದ್ರು ಪೊಲೀಸ್ದವ್ರು ಪೊಲೀಸ್ದವ್ರು ತಕೊಂಡು ನಡೆದಾರ ಹೊಡ್ತಿ ಕಾರ್ ನಡೆಸಾರ ಮ್ಯಾಲಿಂದು ಹ್ಯಾಂಗಂತಾರ ಪಂಡೇರಿನಾಥನ ಭಕ್ತ ಬಿದ್ರು ರಾಮಾಜಿ ಪಂತರು ಮನುಷ್ಯನಾಗ ಏನಂತಾರ ಹರ ಹರ ಹರ ಹರ ಸಂಬ ಸದಾ ಶಿವ ನೆನಸಿ ಬಿಟ್ಟು ಬಾನ ಮರ್ತೆಗಳು ಎಂತ ಪುಣ್ಯವಾನ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದರ ಮಾಡುತ್ತಾನ ರೂಪಾಯಿ ಮೊದಲು ಮೊದಲ ಭಾಷೆಗೆ ಮಾಡುತ್ತಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದರ ಮಾಡುತ್ತಾನ ಮಾಡುತ್ತಿ ಮೊದಲ ಭಾಷೆಗೆ ಮೊದಲ ಮಾಡುದಾನ ಸಿಗಿದ್ರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದ ನೀ ದ್ವಾರ ಎಲ್ಲಿಂದ ಬಂದ ನೀ ದ್ವಾರ ಎಲ್ಲಿಂದ ಬಂದ ನೀ ದ್ವಾರ ಹಿಂದೆ ಬಂದ ನೀ ದ್ವಾರ ರಾಮಾಜಿ ಪಂತ ಕಳವ್ಯಾರ ರಾಮಾಜಿ ಪಂತ ಕಳವ್ಯಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ಅವಾಗ ಪಂಡರಿನಾಥನ್ ಧಾನ ಹಚ್ಚಣ ಪಂಡರಿನಾಥ್ ಆತ್ಮ ಪರಾತ್ಮ ತಿಳಿದವನೇ ಪರಮಾತ್ಮ ಯಾರಿಗ ಗೊತ್ತಾಯ್ತದ ಅಂತರ ಸಾಕ್ಷಿದಾಗ ಭಗವಾನ್ ಗೊತ್ತಾಯ್ತು ಯಾರ ಆತ್ಮದಾಗ ಏನದ ಅಂಬಾದ್ ಈ ಮಾನವ ಜನ್ಮದಾಗ ಬೇಗದಿ ಎಚ್ಚರಾಗೋತನ್ಮ ಈ ಜನ್ಮ ಬರುವುದಿ ಒಮ್ಮ ಒಮ್ಮ ಹುಟ್ಟಿದೇವಂದ್ರ ಆ ಭಗವಂತನ ಧ್ಯಾನ ಮಾಡ್ಲತ್ತಾನ ಪರಮಾತ್ಮ ಧ್ಯಾನ ಪಂಡರಿನಾಥಗ ಅರು ಉಂಟಾಯ್ತು ಅರು ಉಂಟಾಗಿ ಕುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ತಕೊಂಡು ಆ ಸಿಕಿಂದ್ರ ಭಾಷನ ಬೀದರ್ದಾಗ ಬಂದು ಜ್ವಾರ ಅಂದ ನಮಸ್ಕಾರಿ ಅಂದ ನಮಸ್ಕಾರಿ ಅಪ್ಪ ನಮಸ್ಕಾರ ಹಲೋ ತಮ್ಮ ನೀ ಯಾವ ಊರವ ಯಾಕೆ ಬಂದಿದ್ದಿಲ್ಲಿ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರ ಮಂಗಳ ವೇಳಾ ಪಟ್ಟಣಮ್ಮದಲ್ಲಿ ಅವ್ರ ಮನ್ಯಾಗ ನೋಡ್ಬೇಕಂದ್ರ ನಾನ್ ಕೆಲ್ಸ ಮಾಡ್ತೀನಿ ಮಹಾರಾಜ ವಿಟ್ಯಾದ ನಿನ್ನ ಹೆಸರು ನನ್ನ ಹೆಸರು ವಿಟ್ಯಾ ಮಹಾರಾಜ ಹಲೋ ತಮ್ಮ ವಿಟ್ಯಾ ಇದ್ರೆ ಬರೋಬರ ಆಯ್ತು ಅರೆ ಇಲ್ಲಿ ಯಾಕೆ ಬಂದಿದ್ಯಲ್ಲ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರು ಕೋಟಿ ಖಾನಿ ಲೂಟ್ ಮಾಡ್ಲಕ್ ಹಚ್ಚ ನೋಡ್ಬೇಕಂದ್ರ ಅವ್ರ ಪಡೆ ಪಾವಣೆ ಲೆಕ್ಕ ನಿಮ್ಗೆ ಕುಡ್ಲಾಕ್ ಬಂದಂದ ಭಾಷಾ ನಗು ಬಂತು ಕುಂಡ್ಯಾಗ ಲಂಗೊಟ್ಟಿದ ಮೈ ಮ್ಯಾಲ್ ಚಿಂದೊಟ್ಟಿದ ಹೆಗಲ್ ಮ್ಯಾಲ್ ಕೋರಿಯದ ನೋಡಿದ್ರು ಹುಚ್ಚನ ವೇಷ ಅದ ಇವಾಗ ಏನಾರು ರೊಕ್ಕ ಕೊಡ್ತಾನ ಅಂತ ಪ್ರಧಾನಿ ಏನಂತಾನೆ ಯಾಕೋ ಪ್ರಧಾನಿ ಹುಚ್ಚ ಬಂದಂಗ್ ಕಾಣಿಸ್ತದ ಕಚೇರಿ ಕಾಯ್ದಾರ ನುಕ್ಸಾಕೋತಮ್ಮ ಅಂದ ಹೇ ನೂಕ್ಯಾಗತ್ತರ ಅಲ್ಲ ಕೇತಿರಲ್ಲ ಪ್ರಧಾನಿ ನೂಕ್ಲಾಕುದ ಇದ್ರಂದ ಮುಂದೆ ತಲೆಯಾಗ ಚಿಟ್ಟಿ ಇತ್ತು ಚಿಟ್ಟಿ ಹಾರ ಹೊಡೆದ್ರು ದಿಲ್ಲಿದಾಗ ಹೆಂಗ ರೊಕ್ಕ ತಯಾರಾಗ್ತಾವ? ಒಂದ್ ಕಡೆ ರೊಕ್ಕ ಲಾಲು ಹಸ್ರುಫೆ ಎಲ್ಲಾ ಬೀಳತ್ತು ತಕೊಂಡ್ರಿ ತಮಾ ಕಾರ್ಕೊಂಡ್ ಮಂದಿ, ನೀವು ಲೆಕ್ಕ ಮಾಡ್ಕೊಡ್ರಿ, ನಿಮ್ ಕೋಟಿ ಖಾನ ರಕಮ್ ಏಟದ ಅಷ್ಟೆಲ್ಲ ಅಳ್ಕೊಳಿ ಎಲ್ಲ ಚಿಡ್ಡಿ ಬಿಟ್ಲಾಗದ ಮುತ್ತು ಅವಳ ಜಾಗ ಬೆಳಿ ಬಂಗಾರ ರೂಪಾಯಿ ಪಾಕಿಟ್ ಇಕ್ಕಿ ಬಿದ್ದ ಜಾಗದ. ಆ ಎಲ್ಲಾ ಮಂದಿ ಏನಂತಾರ ಮಹಾರಾಜ್, ಇದು ಕೋಟಿ ಖಾನದಾಗ ಇದು ಚಿಟ್ಟಿ ಬರ್ದ್ ಕೊಡ್ರಿ, ದಾಮಾಜಿ ಪಂತ್ ನೋಡ್ಬೇಕಂದ್ರ ರಕಮ್ ಮುಡ್ತು ಅಂತ ಹೇಳಿ ಮುಡ್ತ. ಅವಾಗ ಪರಮೇಶ್ವರ್ ಏನಂತಾರ, ರಾಜ ಇದ್ ಪತ್ರ ಬರ್ ಕೊಟ್ಟಾರ, ದಾಮಾಜಿ ಪಂತನ ಮನೆಯಲ್ಲಿ ವಿಟ್ಯ ಅಂಬ ಕೆಲಸ ಮಾಡವ, ಒಂದ್ ರಕಮ್ ಕೊಟ್ಟು ಹೋದ, ದಾಮಾಜಿ ಪಂತ್ ಕೋಟಿ ಖಾನ ಲೂಟ್ ಮಾಡಿದ್ವು ಅಂತ ಹೇಳಿ ರಸೀದ್ ಕೊಟ್ಟರು. ಆ ರಸೀದ್ ತಕೊಂಡು ಗುಪ್ತ ಆಗಿ ಪರಮೇಶ್ವರಿಗೆ ಎಂದು ಕೈಲಾಸ ಕಗೊಂಡು ಹೋಗ್ಯಾರ ದೇವ. ಕಾಳೇನ್ ಕಟ್ಟಿ ಈ ಕಾಳ ಆಗ್ಯಾರ ಆ ಕಾಡ ಏನಾಗ್ಯಾರ, ದಾಮಾಜಿ ಪಂತಗ ಬೇಡಿ ಹಾಕೊಂಡು ಆ ಕಚೇರಿ ಎದುರು ತಂದ್ರು. ರಾಜ ಹಿಂಗೆ ನೋಡ್ದ ಕಣ್ಣಿಲಿ, ಏನಂತಾನ, ಈಗ ಅವನ ಮನಿ ಮನುಷ್ಯ ಬಂದು ರಕಮ್ ಕೊಟ್ಟು ಹೋದ, ಎಲ್ಲೋ ಪ್ರಧಾನಿ ಆ ದಾಮಾಜಿ ಪಂತನ ಬೇಡಿ ಕಡಿರೋ ತಮ್ಮ ಅಂದ. ದಾಮಾಜಿ ಪಂತನ ಬೇಡಿ ಕಡಿಯಲ್ಲ ಕೆತ್ತಡಲ್ಲ ಜಾಗದಾಗ, ದಾಮಾಜಿ ಪಂತನ ಬೇಡಿ ಕಡ್ದಾರ ಮಹಾರಾಜ್. ಈಜ್ ನೋಡ್ಬೇಕಂದ್ರ ಕೈದಾಗ ಬೇಡಿ ಕಡಿ ಹಾಕೊಂಡು ತನ್ನ ಊರಾಗೆಲ್ಲ ತಿರ್ಸ್ಕೊಂಡ್ ಮೆರೆಸ್ಕೊಂಡ್ ಬಂದ್ರಿ. ಈಗ ನೋಡ್ಬೇಕಂದ್ರ ಈಗ ಬಂದಿದ ಮೇಲೆ ಬೇಡಿ ಕಡಿಲ್ಲ ತಿರ್ ನನ್ನ ರಕಮ್ ನೀವು ಕೋಟಿ ಖಾನಿ ಲುಟಿ ಮಾಡಿದೇನಾಯ್ತಲ್ಲ. ಯಾರೋ ತಮ್ಮ ಹೇಳ್ತಾ ಕೇಳ ದಾಮಾಜಿ ಪಂತ, ನೀನ್ ಮನಿದಾಗ ಯಾವ ಕೆಲಸ ಮಾಡವ ಇಟ್ಟೆ ಅಂಬ ಹೀಗೆ ಬಂದಿದ, ಬಂದು ರಕಮ ಕೊಟ್ಟು ರಸೀದ ತಕೊಂಡ್ ಹೋದ, ಅದ್ರ ಸಲ ಯಾಕೆ ಬೇಡಿ ಕಳೆದ ತಮ್ಮ? ನನ್ನ ಮನ್ಯಾಗ ನೋಡ್ಬೇಕಂದ್ರೆ ದಾಮಾಜಿ ಪಂತನ ಮನ್ಯಾಗ ಏನಂತಾರ, ನನ್ನ ಮನ್ಯಾಗ ಎಲ್ಲಪ್ಪ ಹೆಂಡ್ರಿಲ್ಲ ಮಕ್ಕಳಿಲ್ಲ ಯಾರು ಇಲ್ಲ, ನನಗ ಪತಿಯ ಪರದೇಶಿ ಇದ್ದೀನಿ, ನನ್ನ ಸಲ್ಯಾಕ ಬಂದ್ರ ಪಂಡ್ರಾಪುರದ ಪಂಡರಿನಾಥ್ ಬಂದಿರ್ಬೇಕು ಅಂದ. ಅರೆ ಪಂಡರಪ್ಪರು ಪಂಡರಿನಾಥ್ ನಿನ್ನ ಮೇಲೆ ಬರ್ತಾ ಅಂದ್ರ ಮನುಷ್ಯ ಈ ಕಲಿಯು ಕಲಿಯೋಗದ ಎಲ್ಲ ಅಂದ. ಈ ಕಲಿಯೋಗ ಹೆಂಗದ ಅಂದ್ರ ಈಗಿನ ಈ ಜನ ಹೆಚ್ಚಿನ ಶಾಣೆ ತರ ಬುದ್ಧಿಯ ತೋಲ ಶತ ಕೋಟಿ ಕರ್ಮ ಮಾಡುತ್ತಾರ ಅಂದೋದಿಲ್ಲ, ಶಿವನೆಂಬ ಶಬ್ದ ಇವರ ಬಾಯಿಗೆ ಬರೋದಿಲ್ಲ. ಇವ್ರ ತಕ್ಕ ಬಿಟ್ಟನಪ್ಪ ಮರಜಿ ಮನೆಯಾಗಿಲ್ಲ, ಪೂಜೆ ಕುಳಿಗೆ ಏ ಜೀತಿ ಮಾಡ್ಯನಲ್ಲ, ನೋಡ್ಕೊರಿ ಟೀಕಾ ಮಾಡ್ಕೊರಿ ತೂಕ ಕಾಯವ ಪೂರ ತನ್ನ ಭಕ್ತಿ ತನ್ನ ಹಂತ್ಯಕ, ಯಾರ ಭಕ್ತಿ ಅವ್ರ ಹತ್ಯಕದ ತಮ್ಮ ಎಲ್ಲೋ ಅಂದ. ಆ ಬಂದ ಪಂಡರಿನಾಥ ಇನ್ನೊಮ್ಮೆ ತೋರಿಸ್ದಿ ಚಲೋ ಅದ, ಮಾತ್ರ ನಿನ್ನ ಬೇಡಿ ತಯಾರದ ಅಂದ. ಮಹಾರಾಜ ನೋಡ್ಬೇಕಂದ್ರ ದಾಮಾಜಿ ಪಂತ್ರ ಏನಂತಾರ ಜಾಗದ, ನಾನು ಮನುಷ್ಯನ ನೋಡ್ಬೇಕಂದ್ರ ಹೆಂಗದ ಕೇಳು. ಇರು ಹೋಗ್ಲಾಕ ಬಿ ಸಂದಿಲ್ಲ, ಹೋದ್ರ ಆನೆ ಗುಡ್ಡ ಎಲ್ಲ ಹೋಯ್ತು ತಮ್ಮ. ಏನ್ ಕರೆಯದ ಸುಳ್ಳದ ಕರೆಯದ ಅದಕ್ ನಡ್ರಿಯಂದ ರಾಜ ಪ್ರಜಾ ಎಲ್ಲ ಚಂದ್ರಭಾಗ್ಯದಾಗ ಹೋಗಿ ನಿಂತಾರ. ಆ ಚಂದ್ರಭಾಗ್ಯದಾಗ ನಿಂತು ಆ ಪಂಡರಿನಾಥಗೆ ಏನಂತಾರ, ಏಕಾಂತ ದರ್ಶನ ಕೊಟ್ಟಿ ವಿಠೋಬಾ ಲೋಕಾಂತ ಕೂಡು ಅಮ್ಮ, ಪಾಂಡುರಂಗ ಲೋಕಾಂತ ಕೂಡು ಅಮ್ಮ, ಪಾಂಡುರಂಗ ಲೋಕಾಂತ ಕೂಡು ಅಮ್ಮ, ಪಾಂಡುರಂಗ ಲೋಕಾಂತ ಕೂಡು ಅಮ್ಮ. ಸಂತಸಕೋಮಣಿ ನೀರ ಕೊಟ್ಟಿದೆ, ಸಂತಸಕೋಮಣಿ ನೀರ ಕೊಟ್ಟಿದೆ, ಸಂತಸಕೋಮಣಿ ನೀರ ಕೊಟ್ಟಿದೆ, ಲೋಕ ಮೋಕನಲ ಅಗಳ ಕೈದಮ್ಮ, ಪಾಂಡುರಂಗ ಅಗಳ ಕೈದಮ್ಮ, ಪಾಂಡುರಂಗ ಅಗಳ ಕೈದಮ್ಮ, ಪಾಂಡುರಂಗ ಅಗಳ ಕೈದಮ್ಮ. ಹೇ ಪರಮೇಶ್ವರ, ಏಕಾಂತ ದರ್ಶನ ಕೊಟ್ಟಿ ಬಿಟ್ಟು ಬಾ ಲೋಕಾಂತ ಕೊಡು ಅಮ್ಮ, ಜನ ರಾಜ ಪ್ರಜಾ ಎಲ್ಲ ಬಂದರ ಎಲ್ಲರ ದರ್ಶನ ಕೊಡು ಅಪ್ಪ ಅಂದ. ದರ್ಶನ ಕೊಡಪ್ಪ ಅಲ್ಲಾಕೆ ದಾಮಾಜಿ ಪಂತರ ಮನುಷ್ಯನ ನೋಡ್ಬೇಕಂದ್ರೆ ವಿಠಲ ವಿಠಲ ಅನ್ಕೋತ ಜಾಗದ ಸಾಕ್ಷಾತ್ ರೂಪ ಪಂಡರಿನಾಥ ಸಾಕ್ಷ್ಯ ರೂಪ ಗಾಯತ್. ದಾಮಾಜಿ ಪಂತ ಇದು ಪಂಡರಿ ರಥದ ರೂಪ ಆಯ್ತು, ನಾನು ಬೀದರ್ ಕೊಟ್ಟಿದ ನನ್ನ ದರ್ಬಾರ್ದಾಗ ಯಾವ ಮನುಷ್ಯ ಬಂದಿದ, ಗುಂಡ್ಯಾಗ ಲಂಗೋಟಿ, ಮೈ ಮ್ಯಾಲ ಚಿಂದೋಟಿ, ಹೆಗಲ ಮ್ಯಾಲ ಕೋರಿ, ಕೈಯಾಗ ಬಡಗಿ, ಆ ರೂಪ ತೋರಿಸುತ್ತಮ್ಮ ನನಗ ಅಂದ. ಆ ರೂಪ ತೋರಿಸಲಾಗೆ ಅಂತ ದಾಮಾಜಿ ಪಂತ, ನಾನು ಮನುಷ್ಯನಾಗ ಭಗವತ್ ದೇವ್ರಿ ನೆನೆಸ್ಲತ್ತಿದ ನೋಡ್ಬೇಕಂದ್ರ ಆ ರೂಪ ತಗೊಂಡ್ ಹೋಗ್ಯಾರ ಮಹಾರಾಜ ದರ್ಬಾರ್ದ ಹೋಗಿ ನನ್ನ ನೋಡ್ಬೇಕಂದ್ರ ಸಾಲ ಅಂಬ ತೀರಿಸ ಬಂದ ಬಿಟ್ಟು ವಿಟ್ಟಲೆ ವಿಟ್ಟಲ ಅನ್ಕೋತ ಪಂಡರಿನಾಥ್ ಮಹಾರಾಜ ನೆನೆಸ್ಲತ್ತಾರ ಆ ಜಾಗದಾಗ. ಅವಾಗ ಪಂಡರಿನಾಥ ಗರು ಉಂಟಾಯ್ತು, ರೂಪ ತೆಗೆದ್ರು ಏನಪ್ಪ ಹ್ಯಾಂಗ ಬೀದರ್ ಪಾಟಿಗೆ ಬಂದಿರು, ಆ ಪ್ರಕಾರ ರೂಪ ಛಗ್ಗಂತ ತೋರಿಸಿದ್ರು. ಧನ್ಯ ಧನ್ಯ ರಾಮಾಜಿ ಪಂತ, ಇಂಥ ಕಲಿಯೋಗದ ನೀವು ಕರಿತಾಲಿ ಮಾನವಾಗಿ ಪರಮೇಶ್ವರನ ಭೇಟಿ ಮಾಡಿಸಿದೆ ಅಂದ್ರ ನೀ ಏನ ಸಾಮಾನ್ಯ ಮನುಷ್ಯ ಅಲ್ಲ, ನೀ ಏನಂದ್ರ ಬಹಳ ಒಂದು ಮಹಾನ ಸತ್ಪುರುಷದಂತಿ ರಾಜ ಪ್ರಜಾ ಎಲ್ಲ ಸಾಷ್ಟಾಗ ನಮಸ್ಕಾರ ಹಾಕ್ಯಾರ, ಸಾಷ್ಟಾಗ ನಮಸ್ಕಾರ ಹಾಕಿ ಏನಂತಾರ ಏನ್ ಕೇಳ್ತಿ ಕೇಳು ರಾಮಾಜಿ ಪಂತ ಅಂದ. ಏನು ಬೇಡ, ಬಳ್ಳಿ ಬೇಡ, ಬಂಗಾರ ಬೇಡ, ನನಗ ರಾಜೋಟಿಕೆ ಬೇಡ, ಏನು ಬೇಡ, ನಿನ್ನ ನಾಮಸ್ಮರಣಿ ಏನದ ನನ್ನ ಮುಖದಾಗ ಸದಾ ಇರ್ಲಿ, ಮತ್ತೆ ಪಂಡ್ರಾಪುರದಾಗ ಏನಂದ್ರೆ ನಿನ್ನ ಚರಣದಾಗ ನನಗಿಷ್ಟು ಜಾಗ ಕೊಡ್ರಿಯಪ್ಪ ಅಂತ. ಯಾಕಾರ ಮಹಾರಾಜನ ಜಾಗ ಕೊಡ್ತಾ ಅಂದ್ರೆ ಆ ಪಂಡರಿನಾಥ್ ಮಹಾರಾಜ ನೋಡ್ಬೇಕಂದ್ರ ವಿಠಲದ ಪಾದ ಏನದ ಪಂಡ್ರಾಪುರದಾಗ ಪೈಲೆ ಪೂಜೆ ಪಂಡರಿನಾಥಗ ಬಿಟ್ಟು ದಾಮಾಜಿ ಪಂತಗ ಆಗ್ತದ ಪೈಲೆ ಪೂಜೆ. ಎರಡನೇ ಪೂಜೆ ಏನಂದ್ರ ದಾಮಾಜಿ ಪಂತಗ ಆಗ್ತದ ಸಾಧು. ಆಗದು ಸುಮ್ಮನಿಲ್ಲ, ಸಾಧನ ಮಾಡಿ ನೋಡಿಲ್ಲ ನೀವು ಅಂತೀರಿ ಎಲ್ಲ. ಈ ಮಾರ್ಗ ಏನದ ಸಾಧು ಸಂತರ ಮಾರ್ಗ ಏನದ ಬಹಳ ದೊಡ್ಡದದ. ಅದಕ್ಕ ಕಲಿ ಯೋಗದಾಗನು ಪವಾಡ ಪುರುಷರಾಗಿ ದಾಮಾಜಿ ಸಂತ ಪಂಡ್ರಾಪುರದಲ್ಲಿ ಬಂದು ಪಂಡರಿನಾಥಕ್ಕೆ ತೋರಿಸಿದ್ರು. ರಾಜ ಪ್ರಜಾ ಎಲ್ಲ ಆನಂದ ಆಗ್ಯದ ಆನಂದ ಆಗಿ ಏನಂತಾರ ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡದಕ ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗುವಲ್ಲ ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗುವ ಬರ್ಸ ಕಟ್ಟಿ ಹೋಗಾಮಿ ಐದ ದಿನ ತಾಯಿ ಜಗದಾಂಬನ ಸೇವಾ ಮಾಡ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ಕಾಚೆ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಕಾಚಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಕಾಚಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಕಾಚಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಮುರಯಾಳಿ ನಿಮ್ಮ ಪೂಜೆ ಮುರಯಾಳಿ ನಿಮ್ಮ ಪೂಜೆ ಸೂರ್ಯ ಹೊಂಟದ ಕ ತಾಯಿ ಜಗದಾಂಬನ ಸೇವಾ ಮಾಡ ಹರಿ ನಡಿರುವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ಓತುತೆ ಬಾಳೆ ಹಣ್ಣ ಉಳಿಯ ತುಂಬಾದಕ ಓತುತೆ ಬಾಳೆ ಹಣ್ಣ ಉಳಿಯ ತುಂಬಾದಕ ಕಾಂಚಗಿ ಕರಪರ ದೀಪ ಕಾಂಚಗಿ ಕರ್ಪುರ ದೀಪ ಅಂಬನ ಬೆಳಕ ತಾಯಿ ಜಗದಾಂಬನ ಸೇವಾ ಮಾಡಕ ಉಗಾರಿ ನಡಿರುವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ಕಪ್ಪು ಬಾಯಿ ತೆಂಗಿನ ಮರವು ದೇವಿ ಗೊಂದಾಳಕ ಕಪ್ಪು ಮಾರಿ ತುಳಜಾಪುರದ ತಾಯಿ ಗೊಂದಲ ಆಲ್ಯಾವೆ ತುಳಜಾಪುರದ ತಾಯಿ ಗೊಂದಲ ಆಲ್ಯಾವೆ ತುಳಜಾಪುರದ ತಾಯಿ ಗೊಂದಲ ಆಲ್ಯಾವೆ ಚಾರೆ ಗೊಂದಲ ಆಲ್ಯಾವೆ ಗುಳೆ ಭಕ್ತ ಚಾರೆ ಗೊಂದಲ ಆಲ್ಯಾವೆ ಗುಳಭಕ್ತ ಚಾರೆ ಗೊಂದಲ ಆಲ್ಯಾವೆ ಗುಳಭಕ್ತ ಚಾರೆ ಗೊಂದಲ ಆಲ್ಯಾವೆ ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಮಾರೆ ಗೊಂದಲ ಆಲ್ಯಾವೆ ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಕಾಶಿ ವಿಶ್ವನ ತಾರೆ ಗೊಂದಲ ಆಲ್ಯಾವೆ ವಿಶ್ವನ ತಾರೆ ಗೊಂದಲ ಆಲ್ಯಾವೆ ವಿಶ್ವನ ತಾರೆ ಗೊಂದಲ ಆಲ್ಯಾವೆ ವಿಶ್ವನ ತಾರೆ ಗೊಂದಲ ಮಹಾದೇವಾರಿ ಗೊಂದಲ ಆಲ್ಯಾವೆ ಶುಭ ಮಹಾದೇವಾರಿ ಗೊಂದಲ ಆಲ್ಯಾವೆ ಶುಭ ಮಹಾದೇವಾರಿ ಗೊಂದಲ ಆಲ್ಯಾವೆ ಶುಭ ಮಹಾದೇವಾರಿ ಗೊಂದಲ ಆಲ್ಯಾವೆ ಶೋ ಪಾರ್ವತಿರೆ ಗೊಂದಲ ಆಲ್ಯಾವೆ ಶೋ ಪಾರ್ವತಿರೆ ಗೊಂದಲ ಆಲ್ಯಾವೆ ಶೋ ಪಾರ್ವತಿರೆ ಗೊಂದಲ ಆಲ್ಯಾವೆ ಶುಭ ಪಾರ್ವತಿರೆ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಐ ರಾಧಾ ಭವಾನಿ ಮಾತಾ ಕೀ ಜಯ ದೇವಿ ನಿನ್ನ ಬಾಲ ಹಸುದಿನಿ ಗುಡಿಸೆಯನ್ನಗೆ ಆಲ ದೇವಿ ನಿನ್ನ ಬಾಲ ಬಾಲ ಹಸುದಿನೇ ಗುಡಿಸೆಯನ್ನಗೆ ಆಲಾ